ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗೆ ಈ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಜೇವರ್ಗಿ ತಾಲೂಕಿನ ನೀರಲ್ಕೋಡ ಗ್ರಾಮದ ಶಿವಾಜಿ ಪವಾರ್ ಅವರ ಕೃಷಿ ಅನುಭವಗಳು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಹಾಗಾದರೆ ಕೇಳೋಣ ಜೇವರ್ಗಿ ತಾಲೂಕಿನ ನೀರಲ್ಕೋಡ ಗ್ರಾಮದ ಶಿವಾಜಿ ಪವಾರ್ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೀರಲ್ಕೋಡ್ ಗ್ರಾಮದ ಶಿವಾಜಿ ಪವಾರ್ ಅವರು ಯುವಕರು ಸುಮಾರು ವರ್ಷಗಳಿಂದ ಕೃಷಿಯನ್ನು ಮಾಡ್ತಿದ್ದಾರೆ. ಇರುವಂತಹ ಭೂಮಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು, ಮುಖ್ಯವಾಗಿ ನಮ್ಮ ಕಲಬುರಗಿ ರಾಯಚೂರಿಗೆ ಬಂದರೆ ನಾವು ಹತ್ತಿ ಮತ್ತು ತೊಗರಿ ಬೆಳೆಯನ್ನು ಹೆಚ್ಚಾಗಿ ಬೆಳಿತೀವಿ. ನೀರಿದ್ದಂಥ ರೈತ ಬಾಂಧವರು ಭತ್ತವನ್ನು ಬೆಳಿತೀವಿ. ಜೊತೆಗೆ ಇವರು ಖಾಸಗಿ ಕಂಪನಿಗಳನ್ನು ಕೂಡ ಕೆಲಸ ಮಾಡಿಕೊಂಡು ಕೃಷಿಯನ್ನು ಮಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋಣ. ಈಗ ಶಿವಾಜಿ ಪವಾರ್ ಅವರೇ, ಈಗ ನಿಮಗೆ ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿದೆ? ಸರ್, ನಂದು ಬಿ ಎ ಆಗಿದೆ ಸರ್, ಡಿಗ್ರಿ. ಪದವಿ ಆಗಿದೆ ಸರ್. ಮುಂದೆ ಓದ್ಲಿಲ್ಲ? ಮುಂದೆ ಓದ್ಲಿ ಸರ್. ಅವಾಗ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರ ಇತ್ತು ಸರ್, ನಾನು ಓದ್ಬೇಕಾದ್ರೆ ಹಲವಾರು ಅನಾನುಕೂಲ ಇತ್ತು ಸರ್ ಅವಾಗ, ಅದಕ್ಕಾಗಿ ಓದ್ಲಿಲ್ಲ. ನಾವು ಓದ್ಬೇಕಂದ್ರೆ ಬಹಳ ಕಷ್ಟ ಇತ್ತು, ಹಿಂಗಾಗಿ ದುಡ್ಡಿನ ಒಂದು ಸಮಸ್ಯೆ ಇರೋದ್ರಿಂದ ದುಡ್ಡನ್ನ ಬೆನ್ನತ್ತಿ ನಾವು ಓದ್ವಿ. ಫ್ಯಾಮಿಲಿ ಒಂದು ಕುಟುಂಬ ನಿರ್ವಹಣೆ ಮಾಡಬೇಕಾದ್ರೆ ಜವಾಬ್ದಾರಿ ನನ್ನ ಮೇಲೆ ಇತ್ತು ಅವಾಗ. ಆದ್ರಿಂದ ನಾವು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಹೋದೆ, ಒಂದು ಕುಟುಂಬ ನಿರ್ವಹಣೆಯಾಗಿ ನಾನೇ ಮಾಡ್ತಾ ಇದ್ದೆ ಮೊದಲು. ತದನಂತರ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ಒಂದು 6-7 ವರ್ಷ ನಾವು ಆರ್ ಎನ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಹುಬ್ಳಿ ಸರ್ ಹೆಡ್ ಆಫೀಸ್, ಅದು ರೋಡ್ ವರ್ಕ್ ಸರ್, ಅದು ಇನ್ಫ್ರಾಸ್ಟ್ರಕ್ಚರ್, ಅದರಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ಸರ್ ಚೆನ್ನೈ, ಆಮೇಲೆ ಹಗರಿ ಬೊಮ್ಮನಹಳ್ಳಿ, ಆಮೇಲೆ ಮಸ್ಕಿ, ಆಮೇಲೆ ಬಂದ್ಬಿಟ್ಟು ಆರ್ ಎನ್ ಆರ್ ಕಂಪ್ನಿಯಲ್ಲಿ ಅದರಲ್ಲಿ ಕೂಡ ವರ್ಕ್ ಮಾಡ್ತಾ ಹೋದೆ ಸರ್. ಸೂಪರ್ವೈಸರ್ ಆಗಿದ್ದೆ ಅಲ್ಲಿ, ಆಮೇಲೆ ತದನಂತರ ಸೈಟ್ ಮ್ಯಾನೇಜರ್ ಅಂತ ಮಾಡಿದ್ರು. ತದನಂತರ ಅದರಿಂದ ನನ್ನ ಮದುವೆ ಆಯಿತು. ಮದುವೆ ಆದ ತಕ್ಷಣ ಬಂದು ಕೃಷಿಯಲ್ಲಿ ಬಹಳ ಪ್ರಮುಖವಾಗಿ ನನ್ನ ಮೂಲತಃ ಕೃಷಿ ಸರ್, ತಂದೆಯವರಿಂದ ಬಂದಿರತಕ್ಕಂಥ ಮೂಲ ಕೃಷಿ ಸರ್. ಅದರಲ್ಲೇ ನಾನು ಭಾಗಿಯಾಗಿ 10 ವರ್ಷಗಳ ಕಾಲ ಸತತವಾಗಿ, 1 ವರ್ಷ ಎಡಬಿಡದೆ ನನ್ನ ಕೃಷಿಯಲ್ಲಿ ನಾನು ಪಾಲ್ಗೊಂಡು ಸತತವಾಗಿ ಕೃಷಿ ಮಾಡೋದ್ರ ಮೂಲಕ ನನ್ನ ಜೀವನ ನಿರ್ವಹಣೆ ಮಾಡೋದ್ರ ಮುಖಾಂತರ ಹಾಗೂ ಎಲ್ಲರನ್ನು ಕರೆದುಕೊಂಡು ಕೃಷಿಯಲ್ಲಿ ಕೂಡ ಮುಂದುವರಿದಿದ್ದೇನೆ ಸರ್. ಈಗ ನೋಡ್ರಿ, ಮುಖ್ಯವಾಗಿ ಎಷ್ಟು ಕಷ್ಟ ಇದೆ ಅಂತಂದ್ರೆ, ಗ್ರಾಮೀಣ ಭಾಗದಲ್ಲಿ ಪಿ ಯು ಸಿ ಅಥವಾ ಡಿಗ್ರಿ ಮುಗಿದ್ಮೇಲೆ ಮುಂದೆ ಓದ್ಬೇಕಪ್ಪ ಅಂತಂದ್ರೆ ಬಹಳಷ್ಟು ಜನರಿಗೆ ಆರ್ಥಿಕ ತೊಂದರೆ ಇರ್ತದೆ. ಯಾಕಂತಂದ್ರೆ ಹಳ್ಳಿಯಿಂದ ಸಿಟಿಗೆ ಹೋಗ್ಬೇಕು, ಸಿಟಿಗೆ ಹೋಗಿ ಹೋಗ ಬರೋದಾಯ್ತು, ಮತ್ತೆ ಇಲ್ಲಿ ಅಭ್ಯಾಸ ಮಾಡಿದ್ರಪ್ಪ ಅಂತಂದ್ರೆ ಮನೆ ಒಕ್ಕಲ್ತನ ತಪ್ಪೋಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತು ಹೋಗ್ತದೆ. ಈ ನಿಟ್ಟಿನಲ್ಲಿ ತಮ್ದು ಕೂಡ ಹಂಗೆ ಆಗ್ಯದ ಅಂತ ಅನ್ಸುತ್ತೆ. ನಿಜ ಸರ್, ಅದೇ ಒಂದು ಆರ್ಥಿಕ ಸಮಸ್ಯೆ ಬಹಳ ಇತ್ತು ಸರ್. ಇಲ್ಲಿಂದ ಒಂದು 10-15 ವರ್ಷ ಹಿಂದಕ್ಕೆ ಹೋದ್ರೆ ಬಹಳ ಸಮಸ್ಯೆ ಇತ್ತು ಸರ್, ಆರ್ಥಿಕ ಸಮಸ್ಯೆ. ಅವಾಗ ನಾವು ಓದ್ತೀವಿ ಅಂದ್ರೆ ನಮ್ಮ ತಂದೆ ಇರೋದ ದುಡ್ಡು ಇರಲಿಲ್ಲ ಓದ್ಸಕ್ಕೆ. ಹೌದು, ಈಗ ಓದ್ರೆ ಅಂದ್ರೆ ಓದಲ್ಲ ಮಕ್ಕಳಿಗೆ, ಮೊಬೈಲ್ ಇಟ್ಕೊಂಡು ಮೊಬೈಲೇ ಜೀವನ ಆಗ್ಬಿಟ್ಟೆ ಸರ್. ಈ ಹುಡುಗರಿಗೆ ತಮ್ದು ಕೃಷಿ ಕುಟುಂಬನ ಮೂಲತಃ ತಂದೆಯಿಂದಲೂ, ನಮ್ದು ಮೂಲತಃ ಕೃಷಿ ಕುಟುಂಬ. ಎಷ್ಟು ಎಕರೆ ಭೂಮಿ ಇದೆ ಸರ್? ನಮ್ಮ ಟೋಟಲ್ ಇರೋದು, ನಮ್ಮ ಅಪ್ಪಾಜಿಯವರು ಇದ್ದಾಗ ಅವ್ರ ಪಾಲಿ ಬಂದಿರೋದು 10 ಎಕರೆ ಸರ್. ನಮ್ಮ ಕೈ ಮೇಲೆ ಕೃಷಿ ಮೂಲಕ ನಾವು ಒಂದು ಅಭಿವೃದ್ಧಿ ಹೊಂದಿ 2 ಎಕರೆನ ಖರೀದಿ ಮಾಡಿದ್ವಿ ಸರ್. ಎಕರೆಯಲ್ಲಿ ಎಷ್ಟು ಜನ ಅಣ್ಣ ಬರ್ತಾವೆ ಸರ್? ನಾ ಇಬ್ಬರೇ ಸರ್, ನಾನೇ ಹಿರಿಯವ ಸರ್. ಆಮೇಲೆ ತಮ್ಮ ಬಿ ಎಡ್ ಆಗಿದೆ, ಅವರು ಕೂಡ ಗೆಸ್ಟ್ ಟೀಚರ್ ವರ್ಕ್ ಮಾಡ್ತಾ ಇದ್ರು. ಈ ಒಬ್ಬರು ತಂಗಿಯರ್ ಸಿಸ್ಟರ್ ಇದ್ರು, ಅವ್ರು ಗುಲ್ಬರ್ಗ ಕೊಟ್ಟಿದ್ದೀವಿ ಸರ್. ಅವ್ರು ಚೆನ್ನಾಗಿದ್ದಾರೆ ಸರ್, ಬಟ್ ನಾವು ಕೃಷಿಯನ್ನ ಇವತ್ತಿಗೂ ಕೈ ಬಿಟ್ಟಿಲ್ಲ. ಹೌದು, ಅದೇ ನಮ್ಮ ಜೀವನ ನೋಡ್ರಿ. ಈಗ ಎರಡು ಎಕರೆ ತಗೋಬೇಕಪ್ಪ ಅಂತಂದ್ರೆ ಬಹಳಷ್ಟು ಸವಾಲಿನ ಕೆಲಸ. ಯಾಕಂತಂದ್ರೆ ಭೂಮಿ ಇರೋದನ್ನ ನಾವು ಇತ್ತೀಚೆಗೆ ಕಳಕಂತ ಬರಾಕತ್ತೀವಿ. ಮದುವೆ ಆಯ್ತು, ರೋಗ ರುಜಿನ ಆಯ್ತು, ಆಸ್ಪತ್ರೆ ಆಯ್ತು, ಖರ್ಚುಗಳು ಹೆಚ್ಚಾಗ್ತಾ ಇದಾವೆ, ಉತ್ಪನ್ನ ಕಡಿಮೆ ಆಗ್ತಾ ಇದೆ. ನೀವು ಎರಡು ಎಕರೆ ಭೂಮಿಯನ್ನ ಹೆಂಗ ನೀವು ಸಂಪಾದನೆ ಮಾಡಿದ್ರಿ ಸರ್? ನೋಡ್ರಿ, ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ನಾ ಗೌರ್ಮೆಂಟ್ ಜಾಬ್ ಮಾಡಿದ್ರೆ ನಾನು ಉದ್ಯೋಗಸ್ಥಲ್ಲ. ಕೈಯಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಕೆಲಸ ಇರಬೇಕು, ಅದು ಕೃಷಿ ಆಗಿರಲಿ, ಇನ್ನೊಂದಾಗಿರಲಿ, ಮತ್ತೊಂದಾಗಿರಲಿ. ಮೂಲತಃ ನನ್ನ ಕೃಷಿ ಕುಟುಂಬದಿಂದ ಬಂದಿದ್ದರಿಂದ ಅಲ್ಲಿ ಏನಾಗಿದೆ ಅಂದರೆ, ನಾನು 10+2 12 ಎಕರೆ ಜೊತೆಗೆ 40 ಎಕರೆ ಬೇರೆಯವರು ಮಾಡ್ತಾ ಇದ್ದೆ ಲೀಸಿಗಾಗಿ. ನಮ್ಮವರೇ ಆಗಿರೋದ್ರಿಂದ ಅವ್ರ ಹೊಲಗಳು ನಾವು ಮಾಡ್ತಾ ಇದ್ದೀವಿ. ಅದನ್ನು ಮಾಡಿದ್ರ ಮುಖಾಂತರ ನಾನು ಒಂದು ವರ್ಷಕ್ಕೆ 240 ಕ್ವಿಂಟಲ್ ತೊಗರಿ ಬೆಳೆದೆ. ವರ್ಷಕ್ಕೆ ಒಂದು ಬೆಳೆ 240 ಕ್ವಿಂಟಲ್. ಆ ಬೆಳೆದ್ರಿಂದ ನನಗೆ ಆ ವರ್ಷ ರೇಟ್ ಸಿಕ್ಕಿದ್ದು ಬರೀ 4,200 ಸರ್. ಕಡಿಮೆ ಇತ್ತು ಅವಾಗ? ಬಹಳ ಕಡಿಮೆ ಸರ್ ರೇಟ್, ಅವಾಗ ದರ ಬಹಳ ಕಡಿಮೆ ಇತ್ತು. ಆದ್ರೂ ಕೂಡ ಆ ವರ್ಷದಿಂದ ಹಂಗೆ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಬಂದೆ ಸರ್. ಈಗ ಬಂದ್ಬಿಟ್ಟು ಎಲ್ಲ ಲಾಗೋಡಿ ಜಾಸ್ತಿ ಆಗ್ಬಿಟ್ಟು, ಹಳ್ಳಿ ಆಳುಗಳು ಸಿಗಂಗಿಲ್ಲ. ಹೌದು, ಆಮೇಲೆ ಸರಿಯಾದ ಸಮಯಕ್ಕೆ ಬರಲ್ಲ, ಆಳುಗಳು ಬಂದ್ರೆ ಆಳಿಗೆ ಏನು ಅನ್ನಂಗಿಲ್ಲ, ನಾವು ಅಂದ್ರೆ ನಾಳೆ ಬರುವುದೇ ಇಲ್ಲ. ಈ ಒಂದು ಹಲವಾರು ಸಮಸ್ಯೆಗಳು ಎದುರಾಗ್ತಾ ಬಂದಾಗ ನಾವೇನ್ ಮಾಡಿದೀವಪ್ಪ ಅಂತಂದ್ರೆ, ಮತ್ತೆ ಬೇರೆ ಒಂದು ಆಲ್ಟರ್ನೇಟ್ ನೋಡ್ಕೋಬೇಕು ಅಂತ ತಿಳ್ಕೊಂಡು, ಆ ಕೃಷಿ ಮಾಡಲಿಕ್ಕೆ ಆ ಒಂದು ಭೂಮಿಯನ್ನು ಕಡಿಮೆ ಮಾಡಿಕೊಂಡು ನಾವು ಅಲ್ಲಿಂದ ಜಂಪ್ ಆಗಿ ಬೇರೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದೀವಿ ಸರ್. ಈಗ ಹೇಗೆ, ಈಗ ತಮ್ಮದು 12 ಎಕರೆ ಭೂಮಿ, ಎಂತ ಭೂಮಿ ತಮ್ಮದು? ಕರಿ ಸರ್, ಎರೆ ಮಣ್ಣು ಅಂತಾರೆ ಸರ್. ಎರೆ ಮಣ್ಣು ಅಂದ್ರೆ ಪೂರಾ ಪ್ಯೂರ್ ಎರೆ, ಪ್ಯೂರ್ ಕಪ್ಪು ಮಣ್ಣು ಅಂದ್ರೆ ಚಲೋ ಭೂಮಿ, ಒಳ್ಳೆ ಭೂಮಿ, ಫಲವತ್ತತೆ ಮಣ್ಣು ಸರ್ ನಮ್ದು. ಈಗ ತಮ್ಮ ಅಜ್ಜರ ಕಾಲಕ್ಕೆ ಅಥವಾ ನಿಮ್ಮ ತಂದೆಯರ ಕಾಲಕ್ಕೆ ಇರುವಂತ ಕೃಷಿ ಮತ್ತೆ ಈಗ ನಿಮ್ ಕೈ ಮೇಲೆ ಬಂದದ್ದಕ್ಕೂ ಏನು ಬದಲಾವಣೆಗಳಾಗಿದೆ ಸರ್? ಅವಾಗ ನೋಡ್ರಿ, ಸಾವಯವ ಗೊಬ್ಬರದಿಂದ ಕೃಷಿಯನ್ನು ಮಾಡ್ತಾ ಇದ್ರು, ತಿಪ್ಪೆ ಗೊಬ್ಬರ ಮಾತ್ರ ಇತ್ತು ಸರ್ ಅವಾಗ. ಹೌದು, ಇಳುವರಿ ಬಹಳ ಕಡಿಮೆ ಇತ್ತು. ಈಗೆಲ್ಲ ಸರ್ಕಾರ ಗೊಬ್ಬರಗಳು ಅಥವಾ ಈಗ ರಾಸಾಯನಿಕ ಗೊಬ್ಬರಗಳು ಬಂದಿರೋದ್ರಿಂದ ಇಂಜೆಕ್ಷನ್ ಪವರ್ ಇದ್ದಂಗ್ ಸರ್. ಅದು ಕೇವಲ ಇಂಜೆಕ್ಷನ್ ಮಾಡಿದಾಗ ಆರೋಗ್ಯವಾಗಿರ್ತಾನೆ ಮಗ, ಮನೆಗೆ ಯಾರು ಆರೋಗ್ಯ ಇರ್ತಾನೆ ಸರ್. ಆಮೇಲೆ ಬೆಳೆ ಎಷ್ಟರ ಮಟ್ಟಿಗೆ ಬರಬೇಕು ಅಷ್ಟೇ, ಆ ಬೆಳೆಗೆ ಮಾತ್ರ ಸೀಮಿತ ಅದು. ಹೌದು, ಈ ರಾಸಾಯನಿಕ ಗೊಬ್ಬರಗಳ ತಾಕತ್ತು ವರ್ಷ ಪೂರ್ತಿ ಇರಲ್ಲ ಸರ್. ಅಂದ್ರೆ ವರ್ಷಕ್ಕೆ ಅಷ್ಟೇ ಆ ಬೆಳೆಗೆ ಮಾತ್ರ ಸೀಮಿತ, ಆ ಬೆಳೆಗೆ ಮಾತ್ರ ಸೀಮಿತ ಇರ್ತದೆ ಸರ್. ದನದ ಗೊಬ್ಬರ ಇತ್ತಪ್ಪ ಪವರ್ ಇದೆ ಸರ್ ಅದ್ರ? ಹೌದು, ಇದ್ರಾಗಿಲ್ಲ ಸರ್. ಇದು ಬಂದಿದ್ರಿಂದ ಇಳುವರಿ ಜಾಸ್ತಿ, ಆಟೋಮೆಟಿಕ್ ಇಳುವರಿ ಬಂತು ಸರ್. ಹಿಂಗ ಇಳುವರಿ ಜಾಸ್ತಿ ಆಗ್ತಾ ಬಂತು. ಆಮೇಲೆ ರೇಟ್ ದರಗಳು ಅವಾಗಿಗೂ ಈಗ ಒಂದು ವ್ಯತ್ಯಾಸ ನೋಡಿದ್ರೆ ಈಗ ಒಂದು ಚೆನ್ನಾಗಿದೆ ಸರ್ ರೇಟ್. ಈಗ ಖರ್ಚು ಹಂಗೆ ಇದೆ, ಖರ್ಚು ಇದೆ, ಅದ್ರ ಜೊತೆಯಲ್ಲಿ ಕೂಡ ಒಂದ್ ಸ್ವಲ್ಪ ರೇಟ್ ಅಡ್ಡಿಲ್ ಸರ್. ಈಗ ಸರ್ಕಾರಗಳು ಈಗ ಇದು ಮಾಡ್ತಾ ಇದೆ ಸರ್, ದರಗಳು ಜಾಸ್ತಿ ಮಾಡ್ತಾ ಇದೆ, ಪ್ರತಿ ವರ್ಷ ಅದನ್ನ ಪರಿಷ್ಕರಣೆ ಮಾಡ್ತಾ ಇದಾರೆ. ಹಿಂಗಾಗಿ ಒಂದ್ ಸ್ವಲ್ಪ ಅನುಕೂಲ ಆಗಿದೆ ಸರ್. ಈಗ ಏನೇನು ಹಾಕೊಂಡ್ರಿ 12 ಎಕರೆ ಸರ್? ನಮ್ದು 10 ಎಕರೆ ತೊಗರಿ ಇದೆ ಸರ್. GRG ಇದೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮಾಡಿದ್ನ GRJ 152 ಅಂತ ಹೇಳ್ಬಿಟ್ಟು 10 ಎಕರೆ ತೊಗರಿ ಇದೆ ಸರ್. ಒಂದ್ 5 ಎಕರೆ ಬಂದ್ಬಿಟ್ಟು ಕ್ರಿಸ್ಟಲ್ ಕಂಪನಿ ಅವರದು 666 ಅಂತ ಹೇಳಿ ಫೇಮಸ್ ಸರ್ ಅದು ನಮ್ಮಲ್ಲಿ ಕಾಟನ್ಸ್ ಹತ್ತಿ ಸರ್. ಅದು ಬಿಡಿಸ್ಲಿಕ್ಕೆ ಬಹಳ ಅನುಕೂಲ ಇದೆ ಸರ್, ಬಹಳ ಚೆನ್ನಾಗಿದೆ, ಲೇಬರ್ ಕಡಿಮೆ ಇಡ್ತಾರೆ ಬಿಡಿಸ್ಲಿಕ್ಕೆ, ಆಮೇಲೆ ಬೆಣ್ಣೆ ಬಂದಂಗೆ ಬರ್ತದೆ, ಬಹಳ ಚೆನ್ನಾಗಿದೆ ಸರ್. ಅದನ್ನ ಹಾಕೊಂಡಿದ್ದು ಸರ್. ಈಗ 10 ಎಕರೆ ತೊಗರಿ, ಯಾಕಂತಂದ್ರೆ ಈಗ ಕಲಬುರಗಿ ತೊಗರಿ ನಾಡು, ಬಹಳಷ್ಟು ರೈತ ಬಾಂಧವರು ಚಲೋ ಇಳುವರಿಯನ್ನ ಪಡ್ಕೋತಾರೆ. ಹೇಗೆ ನಿಮ್ಮದು ಸರಾಸರಿ ಇಳುವರಿ ಎಕರೆಗೆ ಎಷ್ಟಿದೆ ಸರ್? ಇಳುವರಿ ಬಂದ್ಬಿಟ್ಟು ಎಕರೆಗೆ 6-7 ಕ್ವಿಂಟಲ್ ಸರ್. ಸರಿಯಾಗಿ ಮಳೆ ಆದರೆ, ಸರಿಯಾಗಿ ಮಳೆ ಆಗದೆ ಹೋದ ಪಕ್ಷದಲ್ಲಿ 4-5 ಕ್ವಿಂಟಲ್ ಸರ್. ಅದಕ್ಕಿಂತ ಅದು ಜಮೀನ್ ಮೇಲೆ ಡಿಪೆಂಡ್ ಸರ್. ಹೌದು, ಕೆಂಪು ಮಣ್ಣು ಅಥವಾ ಮರಡಿ ಅಂತಾರೆ, ಮಡ್ಡಿ ಅಂತಾರೆ, ಅವುಗಳೆಲ್ಲ 2-3 ಬರ್ತಾವೆ ಸರ್. ಎರೆ ಮಣ್ಣು ಇದ್ದುವೆಲ್ಲ 4-5, ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ ಹೂ ಕಾಯಿ ಇಡೋ ಸಂದರ್ಭದಲ್ಲಿ ಅವ್ರು ಏನಾದ್ರು ಔಷಧೋಪಚಾರ ಚೆನ್ನಾಗಿ ಮಾಡಿದ್ರೆ, ಅದ್ರ ಕಡೆ ಲಕ್ಷ ಕೊಟ್ರೆ ಹೊಲಕ್ಕೆ ಹೋದ್ರೆ ಹೊಲ ಮಾತಾಡ್ಬೇಕು ಸರ್. ಹೌದು, ನನಗೆ ಏನು ಮಾಡ್ತಾ ಇದೆಯಪ್ಪ ಇವತ್ತು, ನನಗೆ ಎಣ್ಣೆ ಹೊಡಿ, ನಾನು ಸದಿ ಬಂದದ, ಸದಿ ತೆಗಿ, ಹೊಲ ನಮ್ಮ ಜೊತೆ ಮಾತಾಡಬೇಕು ರೈತರ ಜೊತೆ, ಅವಾಗ ಮಾತ್ರ ನಾವು ಪ್ರಗತಿಪರ ರೈತರ ಆಗ್ಲಿಕ್ಕೆ ಸಾಧ್ಯ ಸರ್. ಹೇಗೆ ತಾವು ಈಗ ತೊಗರಿ 6-7 ಕ್ವಿಂಟಲ್ಪ ಅಂತಂದ್ರೆ ಒಳ್ಳೆ ಇಳುವರಿ. ಹೌದು ಸರ್. ಯಾವ ಸಂದರ್ಭದಲ್ಲಿ ತಾವು ಬಿತ್ತಿರಿ ಈಗ ಸರ್? ಜೂನ್ ಮೊದಲನೇ ವಾರ ಮಳೆ ಆಗದಿದ್ರು ಕೂಡ ತೊಗರಿಗೇನು ಸಮಯ, ಒಂದ್ ತಿಂಗಳು ಪುಷ್ಯನ ಮಳೆ ಅಂತ ಬರ್ತದೆ ಸರ್, ಸಣ್ಣ ಪುಷ್ಯ ದೊಡ್ಡ ಪುಷ್ಯ ಅಂತ ಬರ್ತಾವೆ ಸರ್. ಸಣ್ಣ ಪುಷ್ಯನ ಮಳೆಯಲ್ಲಿ ಕೂಡ ಹಾಕೊಂಡ್ರು ಕೂಡ ತೊಗರಿ ಬೆಳಿಬಹುದು, ಅದು ಮಂಡ ಬದುಕಂತಾರೆ ಹಳ್ಳಿ ಜೀವನದಲ್ಲಿ. ಸ್ವಲ್ಪ ಮಳೆ ಕಡಿಮೆ ಆದ್ರೆ ಮಳೆ ಕಡಿಮೆ ಆದ್ರೂ ಕೂಡ ಬರ್ತದೆ ಸರ್, ಇಳುವರಿ ಬರ್ಲಿಕ್ಕೆ ಅಡ್ಡಿಯಿಲ್ಲ. ಬಟ್ ಮುಂಗಟ ಆದ್ರೆ ಅಂದ್ರೆ ಮುಂಗಾರಿ ಮಳೆಯಲ್ಲಿ ಸ್ವಲ್ಪ ಜೂನ್ ಮೊದಲನೇ ವಾರದಾಗ ಬಿತ್ತಿದ್ರೆ ಬಹಳ ಎತ್ತರ ಆಗ್ತದೆ, ಮೇಲೆ ಮೇಲೆ ಕಾಯಿ ಆಗ್ತದೆ. ಅದರಿಂದ ನಾನು ಈ ವರ್ಷ ಕಟಾವ್ ಮಾಡಿ ಸರ್, ಬಹಳ ಎತ್ತರ ಆಯ್ತು ಸರ್. ಕುಡಿ ಚೂಟಿರಿ? ಹೌದು, ಕುಡಿ ಕಟಾವ್ ಮಿಷನ್ ಇಂದ ಕಟಾವ್ ಮಾಡ್ಸೇನೆ. ಲೇಬರ್ ಸಿಗದೇ ಇದ್ದ ಕಾರಣಕ್ಕಾಗಿ ಮಷಿನ್ ತರಿಸಿ ಮಷಿನ್ ಇಂದ ಕಟಾವ್ ಮಾಡ್ಸೇನೆ ಸರ್. ಎಷ್ಟು ದಿನದ ಬೆಳೆ ಇತ್ತು ತಾವು ಸರ್? 60 ದಿವಸದ ಬೆಳೆ ಕಟಾವ್ ಮಾಡ್ಸೇನೆ ಸರ್. 55-60 55-60 ದಿವಸ ಒಳಗೆ ಮಾಡ್ಬೇಕು ಸರ್. 4-5 ದಿವಸ ಬೇಕು ಸರ್ 10 ಎಕರೆ ಸೋಯಿಂಗ್ ಮಾಡ್ಬೇಕಂದ್ರೆ. ಅದಕ್ಕೋಸ್ಕರ ನಾನು ಪ್ರಾರಂಭ ಮಾಡಿ ಆಲ್ರೆಡಿ ಮುಗಿದೋಗೆ ಸರ್ ಕಟಾವ್. ಯಾಕಂತಂದ್ರೆ ಈಗ ವಿಜ್ಞಾನಿಗಳು ಮತ್ತೆ ನಮ್ಮ ವಿಶ್ವವಿದ್ಯಾಲಯದವರು ಏನ್ ಹೇಳ್ತಾರೆ, ಈಗ ಈ ಕುಡಿ ಚೂಟೋದ್ರಿಂದ ನಮ್ಗೆ ಏನಾಗ್ತದೆ, ಒಂದು 15-20% ಇಳುವರಿ ಹೆಚ್ಚಾಗ್ತದೆ. ನಿಜ ಸರ್, ನಿಜ ಸರ್. ಏನ್ ಪ್ರತಿ ವರ್ಷ ಕುಡಿ ಚೂಡ್ತೀರಿ? ಇಲ್ಲ ಸರ್, ಈ ವರ್ಷ ನಾನು ಪ್ರಾಕ್ಟಿಕಲಿ ಮಾಡ್ತಾ ಇದ್ದೀನಿ ಸರ್. ಪ್ರತಿ ವರ್ಷ ಹೇಳಿದ್ದನ್ನ ಕೇಳಿದ್ದೆ, ಮಾಡಿರೋ ನಾನು ನೋಡಿದ್ದೆ, ಆದ್ರೆ ಈ ವರ್ಷ ಸ್ವತಃ ಅನುಭವ ಸರ್ ನನಗೆ. ಹೆಂಗ ಕಟಿಂಗ್ ಮಾಡಿದ್ರಿ, ನಿಮ್ಮ ಆಳುಗಳ ಮಾಡಿದ ಮಿಷಿನ್? ಮಷಿನ್ ತರಿಸಿನ ಸರ್. ಗುಲ್ಬರ್ಗ ಯೂನಿವರ್ಸಿಟಿಗೆ ಫೋನ್ ಮಾಡಿದ್ದೆ ಸರ್. ಯೂನಿವರ್ಸಿಟಿ ಅವ್ರು ಫೋನ್ ಮಾಡಿ ಅವ್ರ ಒಂದು ನಂಬರ್ ಕೊಟ್ಟರು ಸರ್, ಡಿಸ್ಟ್ರಿಬ್ಯೂಟರ್. ಆ ಡಿಸ್ಟ್ರಿಬ್ಯೂಟರ್ ಮಾತಾಡ್ಕೊಂಡು ಅದೊಂದು ಮಷಿನ್ ಸಿಗ್ತಾರೆ, ಅದು ಮಷಿನ್ ವೇಟ್ ಲೆಸ್ ಸರ್, ಅದು ವೇಟ್ ಏನು ಇರಂಗಿಲ್ಲ ಸರ್. ಹಾಕೊಂಡು ಸುಮ್ಮನೆ ಹಿಂಗೆ ಕೈ ಆಡಿಸ್ಕೊಂಡು ಸಾಲ ಮೇಲೆ ಹಿಂಗೆ ಹೋದರೆ ಅದು ಕಟಾವ್ ಆಗಿದೆ ಸರ್. ಅದರಿಂದ ನನಗೆ ಲೇಬರ್ ಖರ್ಚು ಜಾಸ್ತಿ ಉಳಿದ್ ಸರ್. ಹೌದು, ಒಂದು 10 ಆಳು ಬೇಕಾಗ್ತದೆ ಸರ್ ನನಗೆ. 3 ಆಳನೇ ಕಟಿಂಗ್ ಮಾಡೀನಿ ಸರ್. ಅಂದ್ರೆ ಈಗ ಬೆಳೆ ಎಷ್ಟು ಇಂಚು ಮೇಲೆ ಕಟ್ ಮಾಡಬೇಕು? 2-3 ಇಂಚ್ ಆಗ್ಬೇಕು ಸರ್. ಆಕ್ಚುಲಿ ನಾವು 2 ಇಂಚ್ ಮಾಡೀನಿ ಸರ್ ನಾನು. ಮೇಲೆ ಚಿಗುರು ಏನಿದೆ ಅದು ಹೋಗ್ಬೇಕು? ಹೌದು, ಚಿಗುರು ಅಷ್ಟೇ ಸರ್. ಒಂದು ಮುಗುಳು ಅಂತಿರ್ತಲ್ಲ ಸರ್, ಆ ಮುಗುಳು ಮಾತ್ರ ಕಟಾವ್ ಆಗ್ಬೇಕು ಸರ್. ಮೇಲ್ಭಾಗದ ಒಂದು ಮೇಲೆ ಮಧ್ಯದಲ್ಲಿ ಏನು ಬಂದಿರ್ತದೆ ಅದನ್ನ ಒಂದು 2-3 ಸೆಂಟಿಮೀಟರ್ ಕಟ್ ಮಾಡಬೇಕು ಸರ್. ಹೇಗೆ ಅನಿಸ್ತಾ ಇದೆ ಈಗ ನೀವು ಸ್ವಲ್ಪ ಪಂಗ್ಲ ಹೊಡೆಯೋದಾಗಿರ್ಬೋದು, ಬೇರೆ ರೈತರು ಮಾಡ್ಲಾರ್ದಾಗ ನಿಮ್ಮ ನೋಡಿ ಏನಂತಾರೆ, ಏನಪ್ಪ ಸುಮ್ಮನೆ ಕಟ್ ಮಾಡಕತ್ತಾನ ಅಂತ? ಸರ್, ಈ ಒಂದು ಕುಡಿ ಚೂಟಿದ್ರಿಂದ ಸರ್ ಏನಾಗುತ್ತಪ್ಪ ಅಂತಂದ್ರೆ ಗಿಡ ಎತ್ತರ ಹೋಗಂಗಿಲ್ಲ ಸರ್, ಕಡಿಮೆ ಆಗುತ್ತೆ, ಹೈಟ್ ಕಡಿಮೆ ಆಗುತ್ತೆ, ಆಮೇಲೆ ಬ್ರಾಂಚಸ್ ಜಾಸ್ತಿ ಬರ್ತವೆ. ಬ್ರಾಂಚಸ್ ಜಾಸ್ತಿ ಆಗ್ಬಿಟ್ಟು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಕಾಯಿಗಳ ಸಂಖ್ಯೆ ಜಾಸ್ತಿ ಆದಾಗ ಕಾಳುಗಳ ಸೈಜ್ ದಪ್ಪ ಆಗುತ್ತೆ, ಗಾತ್ರ ಕಾಳುಗಳ ಸೈಜ್ ಗಾತ್ರ ದಪ್ಪ ಆದಾಗ ಅದು ಇಳುವರಿ ಆಟೋಮೆಟಿಕ್ ಕೆಜಿ ಹಾಕಿದಾಗ ತೂಕ ನೋಡ್ಬೇಕಂದ್ರೆ ಇಳುವರಿ ಜಾಸ್ತಿ ಬರ್ತದೆ. ಅಂದ್ರೆ ಕಾಯಿ ದಪ್ಪ ಆಗ್ತದೆ, ಕಾಳು ದಪ್ಪ ಬರ್ತದೆ. ಅಂದ್ರೆ ನಾವು ಎಣ್ಣೆ ಸ್ಪ್ರೇ ಮಾಡುವಾಗ ಅದು ಹೈಟ್ ಕಡಿಮೆ ಆದಾಗ ಎಲ್ಲಾ ಭಾಗಗಳಿಗೆ ಔಷಧ ಸಿಂಪರಣೆ ಮಾಡಬಹುದು, ಸಿಂಪರಣೆ ತಾಗ್ತದೆ. ಹೌದು ಸರ್, ಹೌದು. ಯಾಕಂತಂದ್ರೆ ಈಗ ಕೆಲವೊಂದು ಬೆಳೆಗಳು ಹೈಟ್ ಬೆಳೆದು ಬಿಟ್ಟಿರ್ತವೆ ನಮ್ಮ ತಲೆಗಿಂತ ಜಾಸ್ತಿ ಹೋಗುತ್ತೆ, ಅವಾಗ ನಾವು ತಿರುಗಾಡೋದು ಅಥವಾ ಸಿಂಪರಣೆ ಮಾಡೋದು ಬಹಳ ಕಷ್ಟ ಆಗ್ತದೆ. ಬಹಳ ಕಷ್ಟ ಸರ್. ಈ ಒಂದು ಕುಡಿ ಚೀಟು ಅಂತ ಒಂದು ತಂತ್ರಜ್ಞಾನ ನಿಮಗೆ ಹೆಂಗ್ ಗೊತ್ತಾಯ್ತು, ಯಾರು ಮಾಹಿತಿ ಕೊಟ್ಟರು ನಿಮಗೆ? ಸರ್, ನಾನು ಆಲ್ರೆಡಿ ಸರ್ ದೇಸಿ ಕ್ಲಾಸ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ಸರ್. ಹೋಗ್ತಾ ಇದ್ದೆ ಅಲ್ಲಿ, ನನಗೆ ಪ್ರೊಫೆಸರ್ ಹೇಳಲ್ಲ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ ಸರ್. ಆಮೇಲೆ ನಾನು ಕೂಡ ಸ್ವಲ್ಪ ಅವ್ರ ಜೊತೆಗೆ ಒಡನಾಟವನ್ನು ಕೂಡ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಸರ್. ಅವರೇ ನಾನು ಹಿಂಗೆ ನಮ್ಮ ಬಸವಣ್ಣಪ್ಪ ಸರ್ ಅಂತ ಇದ್ದಾರೆ ಸರ್, ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಸರ್, ಕರೆ ಮುಖಾಂತರ ಕೇಳಿದೆ. ಸರ್, ನಂದು ಈ ಸರ್ 50-60 ದಿವಸದ ಬೆಳೆ ಆಗ್ತದೆ ಸರ್, 4 ದಿವಸದಲ್ಲಿ ನಾನು ಹಿಂಗೆ ಕಟಾವು ಮಾಡ್ತೇನೆ ಸರ್, ಮಾಡ್ಬೋದಾ? ಏ ಮಾಡು, ಅಡ್ಡಿಲ್ಲ, ಮಾಡು, ಬರ್ತದೆ. ಬಟ್ ಅದಕ್ಕೊಂದು ಸ್ವಲ್ಪ 19-19 ಗೊಬ್ಬರ ನೀನು ಸಿಂಪರಣೆ ಮಾಡಿ ಆಮೇಲೆ ಕಟಿಂಗ್ ಆದಮೇಲೆ. ನನ್ನ ಹೊಲಕ್ಕೆ ಗೊಬ್ಬರನೇ ಬೇಡ ಸರ್, ಯಾಕಂದರೆ ಫಲವತ್ತತೆ ಆದ ಭೂಮಿ ಇದೆ ಸರ್, ನನಗೆ ಗಿಡ ಬೆಳಿಲಿಕ್ಕೆ ತೊಂದರೆ ಇಲ್ಲ. ಹೌದು, ಆ ಗೊಬ್ಬರ ಅಂತೂ ನಾನು ಇವತ್ತಿಗೆ ಸ್ಪ್ರೇ ಮಾಡಿಲ್ಲ, ಆದರೂ ಕೂಡ ಬೆಳೆ ಮತ್ತೆ ಈಗ ಒಂದು ಗೇಣ್ ಅಂದ್ರೆ ಒಂದು 1/4 ಫೀಟ್ 6 ಇಂಚ್ರಿಂದ 8 ಇಂಚ್ ವರೆಗೂ ನಾನು ಆಲ್ರೆಡಿ ಮತ್ತೆ ಚಿಗುರು ಬಂದ ಸರ್. ಮತ್ತೆ ಚಿಗುರು ಬಂದ? ಹೌದು ಸರ್, ಹೌದು ಸರ್. ಈಗ ಕುಡಿ ಚೂಟು ಇದ್ಮೇಲೆ 5-6 ಗ್ರಾಮ್ ಅಥವಾ ಹೇಗೆ 99 ಅಷ್ಟು ಹೊಡಿಬೇಕು ಅಥವಾ ಏನಾದ್ರು ಔಷಧ ಏನಾದ್ರು ಮಿಕ್ಸ್ ಮಾಡಿ ಹೊಡೆದ? ಅದಕ್ಕೆ ಏನೋ ಸಿಂಪರಣೆ ಮಾಡೋ ಅವಶ್ಯಕತೆ ಇಲ್ಲ ಸರ್. ಅದು ಗಿಡವನ್ನೇ ಕಟಾವ್ ಆದ್ಮೇಲೆ ಗಿಡ ಬೆಳವಣಿಗೆಗೋಸ್ಕರ 99 ಗೊಬ್ಬರ ಕೆಲಸ ಮಾಡ್ತದೆ ಅಂತ ಅವ್ರು ಹೇಳಿದ್ ಸರ್. ಅದು ನಮಗೆ ಗಿಡ ಬೆಳವಣಿಗೆ ಅವಶ್ಯಕತೆ ಇಲ್ಲ, ಆಲ್ರೆಡಿ ಬೆಳೆದ್ಬಿಟ್ಟಿದೆ. ಆಲ್ರೆಡಿ ಬೆಳೆದ ಕಾಯಿ ಹೋಗಿ ಮಾತ್ರ ನಾವು ಗಮನ ಕೊಡಬೇಕು. ಹೌದು ಸರ್, ಹೌದು ಸರ್. ಕಟಾವ್ ಆದ ತಕ್ಷಣ ಆಟೋಮೆಟಿಕಲಿ ಗಿಡ ಸೈಜ್ ಕಡಿಮೆ ಆದಾಗ ಗಾಳಿ ಆಡ್ತದೆ ಸರ್, ಅಲ್ಲ ಗಾಳಿ ಆಡಿ ಪಂಗ್ಲು ಜಾಸ್ತಿ ಆಗಿ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗಿ ಕಾಳು ಇಳುವರಿ ಜಾಸ್ತಿ ಬಂದಾಗ ಅದು ಆಟೋಮೆಟಿಕಲ್ ರೈತರಿಗೆ ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಈಗ ಶಿವಾಜಿ ಪವಾರ್ ಅವರು, ಈಗ ತಾವು ಸುಮಾರು ವರ್ಷದಿಂದ ಈಗ ಈ ಒಂದು TS3R ಹಾಕ್ತಿದ್ರು, ಈ ಸಲ ತಾವು GRJ 152 ಹಾಕಿದ್ರಿ. ಹೆಂಗೆ ವ್ಯತ್ಯಾಸ ಬೆಳವಣಿಗೆ ಮತ್ತೆ ಈಗ ಮೊಗ್ಗು ಹೆಂಗ ಅನಿಸ್ತಿದೆ ಬೆಳೆ? ಸರ್, ಏನಿಲ್ಲ, TS3R ನಾವು ನಮ್ಮ ತಾತನ ಕಾಲದಿಂದ ಹಾಕೊಂಡು ಬರ್ತಾ ಇದ್ದೀವಿ ಸರ್. ನಮ್ಮ ಅಪ್ಪಾಜಿ ಸ್ವಲ್ಪ ದಿವಸದಿಂದ ಹಾಕೊಂಡು ಬರ್ತಾ ಇದ್ದೀವಿ ಸರ್. ಬಟ್ ಆ ಬೆಳೆಯಲ್ಲಿ ಈಗ ಏನಪ್ಪಾ ಅಂತಂದ್ರೆ ಸ್ವಲ್ಪ ನೆಟೆ ರೋಗ ಜಾಸ್ತಿ ಆಗಿದೆ ಸರ್. ಹೌದು, ನೆಟೆ ರೋಗ ಬರ್ತಾ ಇದೆ. ಬಟ್ ನಾವು 10 ಎಕರೆ ಹಾಕೊಂಡ್ರೆ ಸುಮಾರು 2 ಎಕರೆ ನೆಟೆ ರೋಗ ಬಂದು ಹೋಗ್ತಾ ಇದಾವಲ್ಲ, ಅದಕ್ಕೋಸ್ಕರ ಇದು ಹೋಗಲ್ಲ ನಾ ಉದ್ದೇಶಕ್ಕೆ ಹಾಕಿದ್ದೀನಿ ಸರ್ ನಾನು. ಆದ್ರೂ ಕೂಡ ಮಳೆ ಜಾಸ್ತಿ ಆಗಿದೆ ನಮ್ಮಲ್ಲಿ ಈಗ, ಆದ್ರೂ ಕೂಡ ಅಲ್ಲೇ ಒಂದು ಇಲ್ಲೊಂದು ಗಿಡ ಹೋಗ್ತಾ ಇದೆ. ಅದಕ್ಕೆ ಹೇಳಿದ್ದಾರೆ COC ಹಾಕು, ಆಮೇಲೆ ಬಾಯಿಸ್ಟಿನ ಅದನ್ನು ಡ್ರೆಂಚಿಂಗ್ ಮಾಡು ಅಂತ ಹೇಳಿದೆ ಸರ್. ಅದೇ ತರ ನಾನು ಕೂಡ ಮಾಡಿದ್ದೀನಿ. ಆಲ್ರೆಡಿ ನಿಂತಿದೆ ಸರ್, ಈಗ ನಿಂತಿದೆ ಸರ್. ಈಗ ಬೆಳೆಯಿಂದ ಬೆಳೆಗೆ ನೀನು ಅದನ್ನ ಗಿಡ ಕಿತ್ತಬೇಕು, ಕಿತ್ತು ಎದ್ದು ಬದುವಿನ ನಿರ್ಮಾಣ ಹತ್ರ ಒಯ್ದುಬಿಟ್ಟು ಸುಡಬೇಕು ಗಿಡ, ತಾಗಿಸಬಾರದು ಬೇರೆ ಗಿಡಗಳಿಗೆ. ಒಂದು ಚೀಲದಲ್ಲಿ ಹಾಕೊಂಡ್ಬಿಟ್ಟು ಹೋಗಿ ನಾನು ಅದನ್ನ ಸುಡುವ ವ್ಯವಸ್ಥೆ, ರೋಗ ಮತ್ತೆ ಬೇರೆ ಬೆಳೆ ಹರಡಬಾರದು, ಶಿಲೀಂಧ್ರ ನಾಶಕ ಸರ್ ಅದು. ಹಿಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ಪಡ್ಕೊಂಡಿದ್ದೀನಿ ಸರ್. ಈಗ TS3R ನಾವು ಸಾಲಿಂದ ಸಾಲಿಗೆ ಕಡಿಮೆ ಏನೋ ನಡೀತಿತ್ತು, ಈಗ GRG 152 ಹೆಂಗೆ ಈ ಗಿಡದಿಂದ ಗಿಡಕ್ಕೆ ಸಾಲಿನ ಸಾಲಿಗೆ ಅಂತರ? ಸೇಮ್ ಸರ್, ಅದೇ ಯಾವ ತರ ಬಿತ್ತಿದ್ವಿ ಸರ್, ಈಗೂ ಕೂಡ ಅದೇ ಒಂದು ಅಂತರದಲ್ಲಿ ಕೂಡ ಬಿತ್ತಿದ್ದೀನಿ ಸರ್. ಈಗ ಕೂಡ ಅಂತರವೇನು ವ್ಯತ್ಯಾಸ ಮಾಡಿಲ್ಲ ಸರ್. ಆದ್ರೆ ಯಾವುದೇ ಬೆಳೆ ಆಗಲಿ ಸರ್, ಸ್ವಲ್ಪ ಅಂಗಲ್ ಅಂತೀವಲ್ಲ ಸರ್, ಅಂಗಲ್ ಇರಬೇಕು. ಯಾಕಂದ್ರೆ ಗಾಳಿ ಆಡ್ಬೇಕು ಸರ್, ಅಲ್ಲ ಗಾಳಿ ಆಡದಾಗ ಬಿಸಿಲು ಅದು ತಗೋಬೇಕು ಸರ್ ನೆಲ. ಬೆಳೆ ಇರೋದ ಸರ್, ನೀವು ಗೊಬ್ಬರ ಹಾಕಿದ್ರೆ ಇದ್ರೂ ಕೂಡ ಬೆಳೆ ಬರ್ತದೆ. ಗಾಳಿ ಬಿಸಿಲು ಆಮೇಲೆ ಇದು ನೀರು ಇಷ್ಟು ಬೇಕು ಸರ್ ಬೆಳೆಗೆ. ನೀರ್ ಇಲ್ದೇ ಇದ್ರೂ ಕೂಡ ಸೂರ್ಯನ ಶಾಖಗಳ ಮುಖಾಂತರ ಬೆಳೆ ಇಳುವರಿ ಬರುತ್ತೆ, ಚಾನ್ಸಸ್ ಇರ್ತದೆ, ಬದುಕುಳಿತು ಸರ್. ಅದು ಅಂದ್ರೆ ಗಿಡಗಳು ಆರಾಮಾಗಿ ಉಸಿರಾಟ ಮಾಡಲಿಕ್ಕೆ ನಾವೆಲ್ಲ ಒಂಚೂರು ಸ್ಥಳಾವಕಾಶವನ್ನ ಮಾಡ್ಕೊಡ್ಬೇಕು. ಹೌದು, ಹೌದು ಸರ್. ಸ್ವಲ್ಪ ಡಿಫ್ರೆನ್ಸ್ ಇರ್ಬೇಕು ಸರ್, ಗಿಡದಿಂದ ಗಿಡಕ್ಕೆ ಒಂದು 1/4 ಇಂಚ 1 ಇಂಚ್ 10 ಇಂಚ್ ಡಿಫ್ರೆನ್ಸ್ ಅಲ್ಲಿ ಇರ್ಬೇಕು ಸರ್ ಗಿಡ. ಗಾಳಿ ಆಡ್ಬೇಕು ಸರ್, ಟೋಟಲಿ ಹೊಲ ಗಾಳಿ ಆಡ್ಬೇಕು. ಗಾಳಿ ಆಡಿದ್ರೇನೆ ಬೆಳೆ ಚೆನ್ನಾಗಿ ಬರ್ತದೆ, ಇಳುವರಿ ಕೂಡ ಚೆನ್ನಾಗಿ ಬರ್ತದೆ ಸರ್. ಈಗ ಶಿವಾಜಿರು ಅವರೇ, ತಮ್ಮದು ಈಗ ಹತ್ತಿ ಇದೆ, ತೊಗರಿ ಇದೆ, ಎರಡೂ ಬೆಳೆಗಳನ್ನು ತಾವು ನೋಡಿದಾಗ ಈಗ ಖರ್ಚು ಯಾವುದಕ್ಕೆ ಜಾಸ್ತಿ ಅಂತ ಹೇಳ್ತೀರಿ ಸರ್? ಖರ್ಚು ನೋಡ್ರಿ, ಹತ್ತಿಗೆ ಜಾಸ್ತಿ ಬರ್ತದೆ ಸರ್. ಹತ್ತಿ ಯಾವ ಥರ ಜಾಸ್ತಿ ಅಂದ್ರೆ ಸರ್, ಸ್ಪ್ರೇ ಬಂದ್ಬಿಟ್ಟು 8-10 ಸ್ಪ್ರೇ ಹತ್ತಿಗೆ ಮಾಡಲೇಬೇಕು ಕಂಪಲ್ಸರಿ ಮಾಡಲೇಬೇಕು ಸರ್. ಆಮೇಲೆ ಆಳುಗಳ ಖರ್ಚು ಬಿಡಿಸ್ಬೇಕಾದ್ರೆ, ಪಿಕ್ಕಿಂಗ್ ಮಾಡ್ಬೇಕಾದ್ರೆ ಭಾಳ ಒಂದು ಖರ್ಚಿದೆ ಸರ್ ಹತ್ತಿಗೆ. ಆದರೂ ಕೂಡ ಇಳುವರಿಯ ದೃಷ್ಟಿಯಲ್ಲಿ ನೋಡಿದರೆ ಹತ್ತಿ ತೊಗರಿಗಿಂತ ಜಾಸ್ತಿ ಇಳುವರಿ ಬರ್ತದೆ ಸರ್. ಇದು 6 ಕ್ವಿಂಟಲ್ ಬಂದರೆ ಅದು 18 ಕ್ವಿಂಟಲ್ ಬರ್ತದೆ ಸರ್. ಹೌದು, 16 ಕ್ವಿಂಟಲ್ ವರೆಗೂ ಬೆಳೆದಿದ್ದೀನಿ ಸರ್ ನಾನು. ಇದು ಹತ್ತಿ? ಹೌದು ಸರ್. 10-12 ಮಾಮೂಲಿ ಜಮೀನಲ್ಲಿ ಸರ್, ತಾಕತ್ತಿತ್ತು, ಕಸು ಇತ್ತು, ಅದು ಫಲವತ್ತತೆ ಭೂಮಿಯಲ್ಲಿ ಕೂಡ 12-16 ಕ್ವಿಂಟಲ್ ವರೆಗೂ ಬೆಳೆದಿದ್ದುಂಟು ಸರ್. ಈಗ ಖರ್ಚುಗಳು ಒಂದು ವ್ಯತ್ಯಾಸ ನೋಡಿದರೆ, ಹತ್ತಿಯಲ್ಲಿ ಖರ್ಚು ಜಾಸ್ತಿ ಇದೆ. ಹತ್ತಿಕ್ಕಿಂತ ಮೆಣಸಿನಕಾಯಿ ಮಾಡಿದ್ರೆ ಮತ್ತೆ ಜಾಸ್ತಿ, ಅದು ಅದಕ್ಕಿಂತ ಜಾಸ್ತಿ ಇದೆ ಸರ್. ಹೌದು, ಈಗ ಹತ್ತಿ ಪಿಕ್ಕಿಂಗ್ ಮಾಡ್ಕೊಂಡು ಹಿಂಗೆ ಎಳ್ಕೋಬಹುದು ಸರ್, ಹತ್ತಿ ಕಾಯಿ ಕಾಯಿ ಹಿಡಿದು ಎಣಿಸಿ ಎಳ್ಕೋಬೇಕು ಸರ್. ಆ ಒಂದು ಪರಿಸ್ಥಿತಿ ಇರ್ತದೆ. ಈಗಿನ ಕಾಲದಲ್ಲಿ ನೋಡಿದ್ರೆ ಲೇಬರ್ಗಳು ಅಂತೂ ಭಾಳ ಕಷ್ಟ ಆಗಿಬಿಟ್ಟದೆ, ಪ್ರತಿಯೊಂದು ಲೇಬರಿಂದೇ ಮಾಡ್ಬೇಕು ಸರ್. ಯಾಂತ್ರಿಕವಾಗಿ ಇದನ್ನು ಮಾಡೋಕ್ಕಾಗಲ್ಲ, ಪಿಕ್ಕಿಂಗು ಇಲ್ಲ, ಇನ್ನು ನಮ್ಮಲ್ಲಿ ಇನ್ನೂ ಬದಲಾವಣೆ ಆಗಿಲ್ಲ. ಆಮೇಲೆ ಮೆಣಸಿನಕಾಯಿ ಬಿಡಿಸೋದು ಕೂಡ ಅದನ್ನು ಕೂಡ ಬದಲಾವಣೆ ಆಗಿಲ್ಲ. ಅದು ಬಂದರೆ ಒಂದು ಸ್ವಲ್ಪ ಅನುಕೂಲ ಅಂತ ನಮಗೆ. ಹತ್ತಿ ಬಿಡಿಸುವಂತಹ ಒಂದು ಯಂತ್ರ ಅಂತಂದ್ರೆ ಲೇಬರ್ ಒಂದು ಡಿಪೆಂಡ್ ಕಡಿಮೆ ಆಗ್ತದೆ. ಹೌದೌದು ಸರ್, ಖರ್ಚು ಕಡಿಮೆ ಆಗ್ಬೋದು ಅಂತ ನನ್ನ ಉದ್ದೇಶ ಸರ್. ಅದಕ್ಕೆ ರೈತ ಬಂದ್ರು ಹೇಳ್ತಾರೆ, ಈಗ ತೊಗರಿಯಪ್ಪ ಅಂತಂದ್ರೆ ಆರಾಮದ ಬೆಳೆಯಪ್ಪ ಅಂತ ಹೇಳ್ತಾರೆ. ಈಗ ಟ್ರ್ಯಾಕ್ಟರಿಂದ ಬಿದ್ದು ಬಿಡ್ತಾರೆ, ಮತ್ತೆ ಟ್ರ್ಯಾಕ್ಟರಿಂದ ಕೂಡ ಇವಳನ್ನ ಅಂತರ್ ಬೇಸಾಯ ಮಾಡಬಹುದು, ಕಸವನ್ನ ಅದಕ್ಕೂ ಕೂಡ ಕಳೆನಾಶಕಗಳಿದಾವೆ. ಏನಪ್ಪ ಅಂತಂದ್ರೆ ಸ್ಪ್ರೇ ಮಾಡ್ಬಿಟ್ರೆ ಆಗೋಯ್ತು, ಮಿಷಿನ್ ಕಟಿಂಗ್ ಬಂದ್ಬಿಟ್ಟಿದಾವೆ. ಈಗ ತಮ್ಮ ಒಕ್ಕಲ್ತನ ಹೇಗೆ, ಈಗ ತಮ್ಮಂದಿರು ಅಂತಂದ್ರು ಒಬ್ರು ಒಂದು ಗೆಸ್ಟ್ ಲೆಕ್ಚರ್ ಆಗಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಈಗ 10 ಎಕರೆ ಭೂಮಿಯನ್ನ ನಿರ್ವಹಣೆ ಮಾಡೋದು ಹೇಗೆ, ಹೆಂಗೆ ನೀವು ಮನೇಲಿ ಎಷ್ಟು ಜನ ಇದ್ದೀರಿ ಸರ್? 2 ಎತ್ತಿಗೆ ಸರ್ 40 ಎಕರೆ ಜಮೀನು ಇದ್ರೇನೆ ಒಕ್ಕಲ್ತನ. ಒಂದು ಗಳೆ ಅಂತಾರೆ ಸರ್, ಒಂದು 2 ಎತ್ತು ಒಂದು ಒಕ್ಕಲ್ತನ ಮಾಡ್ಬೇಕಾದ್ರೆ 2 ಎತ್ತಿಗೆ 40 ಎಕರೆ ಮಿನಿಮಮ್ ಜಮೀನು ಇರ್ಬೇಕು ಸರ್. ಕಡಿಮೆ ಇದ್ರೆ ಕೆಲಸ ಆಗರಿರ್ತದೆ, ಎತ್ತುಗಳಿಗೆ ಆಗರಿರ್ತದೆ, ಮನುಷ್ಯನಿಗೂ ಆಗರಿರ್ತದೆ. ಆಳುಗಳು ಸಿಗದೇ ಇರತಕ್ಕಂಥ ಸಮಯದಲ್ಲಿ ನಾವೇ ಸ್ವಲ್ಪ ಓಡಾಡಿ ಮಾಡ್ಕೋಬೋದಂತ ಒಂದು ಇದಿರ್ತದೆ ಸರ್ ಇದರಲ್ಲಿ. ಆಮೇಲೆ ಆಳುಗಳು ಸಿಗದೇ ಇದ್ರೂ ಕೂಡ ನಾವೇ ಸ್ವಂತ ಹಡಿರ್ಬೇಕು, ನಾವು ಔಷಧಿ ಕೂಡ ನಾವೇ ಸಿಂಪಡಣೆ ಮಾಡ್ಕೋತೀವಿ ಸರ್. ಆಮೇಲೆ ಈಗ ತೊಗರಿ ಕಟಾವನ್ನ ನಾವೇ ಮಾಡ್ಕೊಂಡಿವಿ, ಈಗ ಕುಡಿಗೆ ಚುಂಟು ಅಂದ್ರೆ ಆಳು ಹಚ್ಚಿ ಮಾಡಕ್ ಆಗ್ತಿರ್ಲಿಲ್ಲ, ಮಿಷಿನ್ ಬಂದ್ಬಿಟ್ಟಿದೆ, ಕುಡಿ ಚುಂಟು ಮಾಡ್ಕೊಂಬಿಟ್ಟಿ ಸರ್. ಹಿಂಗಾಗಿ ಸ್ವಲ್ಪ ಲೇಬರ್ ಬಹಳ ಸಮಸ್ಯೆ ಇದೆ ಸರ್ ಹಳ್ಳಿಗಳಲ್ಲಿ. ಹೌದು, ಈಗ ರೇಷನ್ ಅಕ್ಕಿ ಬಂದ್ಬಿಟ್ಟ ಸರ್, ಪ್ರತಿಯೊಬ್ಬರು ಕುಂತಲ್ಲೇ ಊಟ ಮಾಡ್ತಾರೆ, ರೇಷನ್ಗಾಗಿ ಯಾರು ದುಡಿಯಂಗಿಲ್ಲ, ಎಲ್ಲರೂ ಕೂಡ ಸೋಮಾರಿಗಳಾಗ್ಬಿಟ್ಟಾರ. ಹಿಂಗಾಗಿ ಆಳಿಂದ ಪ್ರಭಾವ ಬಹಳ ಬಂದ್ರು ಕೂಡ ಒಂದು 5 ತಾಸು ಕೆಲಸ ಮಾಡಲ್ಲ. ಹೌದು ಸರ್, ಮಾಡಲ್ಲ. ಅವ್ರು ಬಂತಾರೆ, ಊಟ ಮಾಡ್ತಾರೆ, ಸಮಯ ಸಾಕಷ್ಟು ಅಲ್ಲೇ ವ್ಯರ್ಥ ಮಾಡ್ತಾರೆ. ಟೈಮ್ ಎಷ್ಟೈತಪ್ಪ ಅಂತ ಕೇಳ್ತಿರ್ತಾರೆ. ಕೇಳ್ತಾರೆ ಸರ್, ಸಮಯವನ್ನು ಕೇಳಿ ಸಮಯ ನೋಡಿ ಕೆಲಸ ಮಾಡ್ರಿ ಸರ್. ಅದಕ್ಕೆ ಈಗ ಸಾಕಷ್ಟು ತಾವು ಹೇಳಿದಂಗೆ, ಈಗ ಕುಡಿಚೂಟದಾಗಿರ್ಬೋದು, ಮೊಳಕೆ ಹೊಡೆಯದಾಗಿರ್ಬೋದು, ಈ ಕಳೆನಾಶಕ ಆಗಿರ್ಬೋದು, ಈ ಒಂದು ಲೇಬರ್ ಖರ್ಚು ಮಾಡುವಂತ ತಂತ್ರಜ್ಞಾನಗಳಿಗೆ ನಾವು ಅನಿವಾರ್ಯವಾಗಿ ಹೋಗಲೇಬೇಕು ಸರ್. ಅನಿವಾರ್ಯ ಇದೆ ಸರ್, ನಮಗೆ ಅನಿವಾರ್ಯವಾಗಿ ಹೋಗಬೇಕು ಸರ್. ಮನೆಯಲ್ಲಿ ಏನು ಎತ್ತುಗಳದವ? ಎತ್ತುಗಳದವ ಸರ್, ದೇವಣಿ ಇದೆ ಸರ್ 2, ಆಮೇಲೆ ಒಂದು ಜವಾರಿ ಆಕಳಿದೆ ಸರ್ ಕಿಲಾರಿ, ಆಮೇಲೆ ಒಂದೆರಡು ಕರುಗಳಿದೆ ಸರ್, ಒಂದು 4 ಕುರಿ ಇದೆ, ಆಮೇಲೆ ಒಂದು 100 ಕೋಳಿ ಇದೆ ಸರ್. ಈ ಥರ ಎಲ್ಲ ವ್ಯವಸಾಯ ಜೊತೆಗೆ ಪರ್ಯಾಯವಾಗಿ ಮಾಡ್ಕೊಳ್ಳೇಬೇಕು ಸರ್, ಅನಿವಾರ್ಯವಿದೆ. ಯಾಕಂದ್ರೆ ಒಂದೇ ಬೇಸಾಯ ನಂಬಿದ್ರೆ ಇದು ತಾನೇ ಬರ್ತಾನೆ ಇರ್ತದೆ ಸರ್ ಇದೆಲ್ಲ ಆದಾಯ. ಇದಕ್ಕೇನು ಜಾಸ್ತಿ ಖರ್ಚಿರೋ ಸರ್? ವ್ಯವಸಾಯ ಜೊತೆಗೆ ಪರ್ಯಾಯವಾಗಿ ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಮತ್ತೆ ಹೈನುಗಾರಿಕೆ ಸ್ವಲ್ಪ ಶ್ರಮ ಇದೆ. ಬಟ್ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆಯಲ್ಲಿ ಅಂತ ಶ್ರಮವಿಲ್ಲ, ಅದು ಸುಮ್ನೆ 2, 4, 6 ಈ ತರ ಕಟ್ಕೊಂಡ್ಬಿಟ್ಟು ಸಾಕಾಣಿಕೆ ಮಾಡಬಹುದು ಸರ್. ಈಗ ನಿಮ್ ತಂದಿರ ಕಾಲಕ್ಕೆ 2 ಎತ್ತಿದ್ವ? ಇದು ಸರ್ ಪ್ರತಿ ಯಾವಾಗ್ಲೂ ಇದೆ ಸರ್, ಯಾವಾಗ್ಲೂ ಇದೆ ನಮ್ಮನೆಯಲ್ಲಿ. ಅಂತಂದ್ರೆ ಆ ಎತ್ತುಗಳ ಮೂಲಕ ತಾವು ಬಿತ್ತೋದಾಗಿರ್ಬೋದು? 4 ಎತ್ತಿತ್ತು ನಮ್ಮನೆಯಲ್ಲಿ, 4 ಎತ್ತು, ಆಮೇಲೆ 4 ಆಳುಗಳಿದ್ವು ಸರ್ ಅವಾಗ. ಈಗ 8 ಎತ್ತು ಕಡ್ದ 1 ಎತ್ತಿಗೆ ಬಂದ ಸರ್. ಈಗ 8 ಎತ್ತಿದ್ದು ಈಗ 1 ಎತ್ತಿಗೆ ಬಂದನೆ. ಈಗ ಬೇರೆ ಒಬ್ಬನು, ಆಮೇಲೆ ಇನ್ನೊಬ್ಬ, ಈ 2 ಜನ ಸೇರ್ಕೊಂಡ್ಬಿಟ್ಟು 2 ಎತ್ತುಗಳು ತಂದು ಇಬ್ಬರು ಎಲ್ಲ ಬಿತ್ತುಕೋ ವ್ಯವಸ್ಥೆ ಮಾಡ್ಕೋತಿದ್ದಾರೆ ಸರ್. ಮಾಡ್ಕೋತಿದ್ದಾರೆ ಯಾಕಂದ್ರೆ ಅದಕ್ಕೆ ಮೇಯಿಸಕ್ಕಾಗಲ್ಲ. ಸಾಮಾನ್ಯವಾಗಿ ಸಣ್ಣ ಟ್ರ್ಯಾಕ್ಟರ್ಗಳೆಲ್ಲ ಬಂದ್ಬಿಟ್ಟವು ಸರ್. ಈಗ ಮಿನಿ ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ? ಮಿನಿ ಟ್ರ್ಯಾಕ್ಟರ್ ಬಂದವ ಸರ್. ಅವು ಏನ್ ಮಾಡ್ತಾವೆ ಸರ್, ಡೀಸೆಲ್ ಹಾಕೋದೈತಿ, ವರ್ಷದೈತಿ, ಹೋಗೋದೈತಿ, ಕೆಲಸ ಮುಗಿಸೋದೈತಿ, ತಮ್ಮ ಹಚ್ಚೋದೈತಿ ಸರ್. ಅಷ್ಟೇ ಸರ್, ಈ ಎತ್ತುಗಳಾದ್ರೆ ಹಂಗಿಲ್ಲ ಸರ್, ಪ್ರತಿದಿನ ಮೇಯಿಸಬೇಕು, ನುಚ್ಚಿಡ್ಬೇಕು, ನೀರು ಕುಡಿಸ್ಬೇಕು, ಎಂಡ ಕೆಲಸ ಬೆಳಿಬೇಕು, ಪ್ರತಿಯೊಂದು ಕೆಲಸ ಮಾಡ್ಬೇಕಲ್ಲ ಸರ್. ಆದ್ರೂ ಕೂಡ ಎತ್ತು ಮಾಡೋಷ್ಟು ಕೆಲಸ, ಫಲವತ್ತತೆ ಆಗ್ಬೇಕಂದ್ರೆ ಎತ್ತುಗಳಿಂದಾನೆ ಫಲವತ್ತತೆ ಭೂಮಿ ಆಗತ್ತೆ ಸರ್. ಟ್ರ್ಯಾಕ್ಟರ್ಇಂದ ಆಗಲ್ಲ, ನೀವು ಮಳೆ ಹಾಯಿಸಿದ್ರೆ ಆಗಲ್ಲ ಸರ್, ಅದಲ್ಲ ಉದ್ಯೋಗ. ನಾವು ಕಾಲಕ್ರಮೇಣವಾಗಿ ಯಾವಾಗ ಏನು ಉಣಬೇಕು, ಯಾವ ಟೈಮಿಗೆ ಉಣಬೇಕು, ಎಷ್ಟು ಉಣಬೇಕು ಅನ್ನೋದು ಎಷ್ಟು ಮನುಷ್ಯನಿಗೆ ಮುಖ್ಯನೋ, ಅದೇ ತರ ಹದವಾಗಿ ಹಸುವಾದಾಗ ಉಣಬೇಕು, ಹದವಾಗಿ ಫಲ ಹರಗಬೇಕು. ಆ ತರ ಆದಾಗ ಮಾತ್ರ ಆ ಕೃಷಿ ಒಂದು ಬದಲಾವಣೆಯನ್ನು ಕಾಣಕ್ ಸಾಧ್ಯ ಅದ. ಫಲವತ್ತತೆ ಕೂಡ ಎತ್ತುಗಳಿಂದನೇ ಮಾಡಕ್ ಬಹಳ ಸಾಧ್ಯ ಸರ್. ದೇಸಿ ಆಕಳಿದೆ ಒಂದು? ಹೌದು ಸರ್, ಒಂದಿದೆ ಸರ್. ಎರಡು ಕರಗಳು ಇದಾವೆ? ಕರಗಳು ಇದೆ ಸರ್. ನಿಮ್ಗೆ ಆದ್ರೂ ಕೂಡ ಒಂದು ವರ್ಷಕ್ಕೆ ಒಂದ್ 2-3 ಟ್ರ್ಯಾಕ್ಟರ್ ನಿಮಗೂ ಕೂಡ ಗೊಬ್ಬರ ಸಿಗ್ತದೆ? ಟ್ರ್ಯಾಕ್ಟರ್ ಆಗುತ್ತೆ ಸರ್. 5 ಟ್ರ್ಯಾಕ್ಟರ್. ಟ್ರ್ಯಾಕ್ಟರ್ ನಿಮ್ಮ ಹೊಲಕ್ಕೆ ಹಾಕ್ತೀವಿ, ನಾವು ಖರೀದಿ ಮಾಡ್ಕೋತೀವಿ ಸರ್ ಬೇರೆಯವ್ರದ್ದು, ನಾವಂತೂ ಬೇರೆಯವ್ರು ಕೊಡಲ್ಲ. ಹೌದು, ನಮ್ಮ ಹೊಲ ಭೂಮಿ ಫಲವತ್ತಿದೆ, ನಮಗೆ ನಾವು ನಂಬಿ ಬಗ್ತಿರೋದು ಭೂಮಿ ಮೇಲೆ ಸರ್. ಹೌದು, ಭೂಮಿನೇ ನಮ್ಮ ತಾಯಿ, ಭೂಮಿ ನಮ್ಮ ತಂದೆ, ಅದೇ ಒಂದು ನಮ್ಮ ಮೂಲತಃ ಕೃಷಿ ಆಗಿರೋದ್ರಿಂದ ಅದನ್ನೇ ನಂಬಿ ಬದುಕ್ತಿರೋ ಜನ ನಾವು. ಹಿಂಗಾಗಿ ನಾವು ಅದನ್ನ ಬೇರೆ ಕಡೆ ಯಾರಿಗೂ ವರ್ಗಾವಣೆ ಮಾಡಲ್ಲ, ಆದಷ್ಟು ನಾವೇನು ಖರೀದಿ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋತೀವಿ ಸರ್. ಟಗರು ಇದೇ ಅಂತ ಹೇಳಿದ್ರೆ ನಾನು ಅದು ಮೊದಲು ಒಂದು 30 ಟಗರುಗಳನ್ನು ಸಾಕಿದ್ದೆ ಸರ್, ಅದರಲ್ಲಿ ಒಂದು ಸ್ವಲ್ಪ ನನಗೆ ಲಾಸ್ ಅಂತ ಅನಿಸುತ್ತೆ ಸರ್. ಯಾಕಂದ್ರೆ ಅದು ಕರಿ ಕುರಿಗಿನ್ನ ಈ ಉಣ್ಣಿ ಅಂತ ಬರ್ತದೆ ಸರ್, ಉಸ್ಮಾನಾಬಾದ್ ತಳಿ. ಉಸ್ಮಾನಾಬಾದ್ ಇದೆ? ಹಾ ಸರ್. ಆ ತಳಿಗಳನ್ನು ನಾನು ಒಂದು 30 ತಂದು ಸಾಕಾಣಿಕೆ ಮಾಡಿದೆ ಸರ್. ಅದು ಏನಾಯ್ತು ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ಬಹಳ ಸೂಕ್ಷ್ಮ ಸರ್ ಅದು ಮರಿ. ಅದು ಮರಿ ಹ್ಯಾಂಗ ಸೂಕ್ಷ್ಮ ಅಂದ್ರೆ, ಇಲ್ಲಿಂದ ಹುಷಾರಿಲ್ಲ, ಇಲ್ಲಿ ಹೆಗಲ್ ಮೇಲೆ ಹಾಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿವರೆಗೂ ಉಳಿಯಲ್ಲ ಅದು. ಬಹಳ ಸೂಕ್ಷ್ಮ ಸರ್ ಅದು. ಅದಕ್ಕೆ 2 ದಿವಸಕ್ಕೆ 3 ದಿವಸಕ್ಕೆ ಇಂಜೆಕ್ಷನ್ ಮಾಡ್ತಾನೆ ಇರಬೇಕು, ಖರ್ಚು ಜಾಸ್ತಿ ಸರ್ ಅದಕ್ಕೆ. ಇವು ಆಡುಗಳು ಬೆಸ್ಟ್ ನೋಡ್ರಿ ಸರ್ ಮಾಡೋ. ಅದಕ್ಕೆ ಈಗ ನಮ್ಮ ದೇಶಿ ತಳಿಗಳು ಅಂದ್ರೆ ನಮ್ಮ ಈ ಭೌಗೋಳಿಕ ನಮ್ಮ ಸ್ಥಳೀಯ ಕುರಿಗಳನ್ನ ಸಾಕ್ಬೇಕು, ಸ್ಥಳೀಯ ಟಗರ್ಗಳನ್ನ ಮೇಯಿಸಬೇಕು ಅಂತ ಹೇಳ್ತಾರೆ. ನಮ್ಮ ವಾತಾವರಣಕ್ಕೆ ಯಾವ್ದು ಸುಟೇಬಲ್ ಅದ ಅದನ್ನ ತಂದು ನಾವು ಸಾಕ್ಬೇಕು ಸರ್. ನಮ್ಗೆ ಹೌದು ಚಟ್ಟಾಗಿರ್ಬೇಕು ಸರ್. ಹೌದು, ಇಲ್ಲಿ ನಮ್ಮ ವಾತಾವರಣಕ್ಕೆ ಯಾವ್ದು ನಮಗೆ ನಡೀತದ ಅದು ನಮ್ಮ ಹಳ್ಳಿಗೆ ಕುರಿ ನಡಿಬೇಕು. ಇಲ್ಲಿ ಕಾಲು ಮೆದುಕಾಲ ಇರ್ತದೆ, ಮೆತ್ತಗಾಲ ಅಂತಾರೆ ಸರ್, ಮೆತ್ತಗಾಲ ಅಂತಾರೆ. ಅದು ಮೆತ್ತಗಾಲ ಇದ್ರೆ ಆ ಕುರಿ ಇಲ್ಲಿ ನಡಿಲಿಲ್ಲ ಅಂದ್ರೆ ಅದಕ್ಕೆ ಜೀವನ ಆಹಾರ ಪಡ್ಕೊಳ್ಳೋದು ಶಕ್ತಿ ಬಹಳ ಕಡಿಮೆ. ಕಾಲುವೆನೆ ಬಂದ್ಬಿಡ್ತವೆ ಈಗ, ಗೊರಸು ಬಣ್ಣಗಳು ಕುಂಟ್ತವೆ. ಹೌದು ಸರ್. ಸರ್, ಕುರಿ ಸಾಗಾಣಿಕೆ ಮಾಡೋರಿಗೆ ಒಂದ್ ಹೇಳಕ್ ಇಚ್ಛೆ ಪಡ್ತೀನಿ ಸರ್, ಕುರಿಗಳನ್ನ ದಯವಿಟ್ಟು ಹೊರಗಡೆ ಬಿಟ್ಟು ಸಾಕಬೇಡ್ರಿ. ನಿಮ್ಮ ಕುರಿಗಳನ್ನ ಆರೋಗ್ಯವಾಗಿ ಇರಬೇಕಂದ್ರೆ ಶೆಡ್ ನಿಂದ ಮಿನಿಮಮ್ 5-6 ತಾಸು ಬಿಸಿಲು ತಿನ್ಬೇಕು ಅಷ್ಟೇ. ತಿರುಗಾಡಿ ಕುರಿ ಮೇಯಬಾರದು. ಯಾಕಂದ್ರೆ ಒಬ್ಬ ಮನುಷ್ಯ ಊಟ ಮಾಡಿ ಸುಮ್ಮನೆ ಮಕ್ಕಳದು ಮತ್ತೆ ಊಟ ಮಾಡೋದು ಮತ್ತೆ ಮಲಗುರು ಏನಾಗುತ್ತೆ, ಜಾಸ್ತಿ ಹೊಟ್ಟೆ ಬರ್ತದೆ, ತೂಕ ಬರ್ತದೆ, ತೂಕ ಬರ್ತದೆ. ನಮಗೇನ್ ಬೇಕಾ ಸರ್ ಕುರಿ ಸಾಕಾಣಿಕೆಯಲ್ಲಿ? ತೂಕ ಬಂದ್ರೇನೆ ದುಡ್ಡು ಬರ್ತದೆ ನಮ್ಗೆ. ಹೌದು, ಅಲ್ಲಿ ಆರೋಗ್ಯ ಏನು ಬೇಕಾಗಿಲ್ಲ ಸರ್, ಆರೋಗ್ಯ ಅದು ಜೀವನಕ್ಕೆ ಅಷ್ಟೇ. ಅದು ಅದು ತೂಕ ಬರೋದ್ರಿಂದ ಏನಾಗುತ್ತೆ, ನಮ್ಗೆ ಲಾಭ ಜಾಸ್ತಿ ಆಗುತ್ತೆ. ಈಗ ಅದಕ್ಕೆ ಉಸ್ಮಾನಾಬಾದ್ ತೆಗೆದು ಈಗ ತಾವು ಸ್ಥಳೀಯವಾಗಿ ನಮ್ಮ ಈ ಲೋಕಲ್ ಮಾಡಬೇಕು. ಹೌದು, ಅದು ಮಾಡ್ಬೇಕು ಸರ್, ಅದು ಒಳ್ಳೆ ಸರ್ ಮಾಡಬಹುದು. ಮತ್ತೆ ಕೋಳಿ ಸಾಕಾಣಿಕೆ ಇದೆ ಅಂತ ಹೇಳ್ತೀರಿ? ಅದು ಕೋಳಿ ಸಾಕಾಣಿಕೆ ಅಂದ್ರೆ ಸರ್, ಸೇಲಂ ಹುಂಜಗಳನ್ನ ನಾನು ತರಿಸಿದ್ದೆ ಸರ್. ಅವು ಸುಮಾರು ನಮ್ ಕಡೆ ಎಲ್ಲ ಸುಮಾರು ಕಡೆ ಎಲ್ಲ ಅದನ್ನು ಬಹಳ ಬೇಡಿಕೆ ಇದೆ ಸರ್. ಬೇಡಿಕೆ ಇದೆ, ಬೇರೆ ಬೇರೆ ಕಾರಣಕ್ಕೆ ಅದನ್ನ ತಗೋತಾರೆ. ಹಾ ಸರ್, ತಗೋತಾರೆ ಸರ್. ಅದನ್ನ ಸ್ವಲ್ಪ ಈ ಕೋಳಿಗಿನ್ನ 1-2 ರೇಟ್ ಆಗುತ್ತೆ ಸರ್. ಹೈಟ್ ಇರ್ತವೆ, ಹೈಟ್ ಇರ್ತವೆ. ಆಮೇಲೆ ಅದೇನೋ ಲಡಾಯಿ ಹುಂಜಗಳಂತೇನ ಕರಿತಾರೆ ಸರ್. ಹಿಂಗಾಗಿ ಅವನ್ನ 1-2 ಆದಾಯ ಅದರಲ್ಲಿ ಕಳಿಸ್ಬೋದು. ಎಷ್ಟು ಅದಾವ್ರಿ ಕುರಿಗಳು, ಹುಂಜಗಳು? ಕುರಿಗಳು 4 ಅದಾವ ಸರ್ ಸದ್ಯಕ್ಕೆ. ಹುಂಜಗಳು 100 ಅದಾವ್ರಿ. ಹುಂಜಗಳು ಸುಮಾರು 6-7 ಅದಾವ ಸರ್ ಅಷ್ಟೇ. ದೊಡ್ಡ ಕಿಮ್ಮತ್ತಿ ನೀವು 10,000-12,000 ಅದಾವ್ರಿ ಒಂದೊಂದು ಹುಂಜಗಳು. ಹೌದೌದು ಸರ್, ನಿಜ ಸರ್. ಸೇಲಂ ಇದೆ, ಅದರಲ್ಲಿ ಬಹಳ ತಳಿಗಳಿದೆ ಸರ್. ಹಿಂಗಾಗಿ ಆದಾಯ ನಾ ಹೇಳೋದು ಇಷ್ಟ ಸರ್ ರೈತರಿಗೆ, ನಮ್ಮವರಿಗೆ ಕೃಷಿ ಪದ್ಧತಿಯೊಂದಿಗೆ ಪರ್ಯಾಯ ಒಂದು ವ್ಯವಸ್ಥೆನ ಮಾಡ್ಕೊಳ್ರಿ. 4 ಕುರಿಗಳನ್ನಾದ್ರೂ ಸಾಕೊಳ್ರಿ, ಒಂದು 10 ಕೋಳಿಗಳನ್ನಾದ್ರೂ ಸಾಕೊಳ್ರಿ. ಒಂದು ಚೆನ್ನಾಗಿರೋ ಒಂದು ಮುದುವಳ ನಾಯಿ ಅಥವಾ ಚೆನ್ನಾಗಿರೋ ಒಂದು ನಾಯಿಯನ್ನು ಸಾಕ್ರಿ, ಕೋಳಿಗಳು ಮೇಂಟೈನ್ ಮಾಡ್ತದೆ. ನಾಯಿಗಳಿಗೆ ಆಕಳು ಸಾಕೊಳ್ರಿ, ಆಕಳು ಸಾಕೊಳ್ರಿ. ಮನೆ ನೀವು ಹಾಲು ಮಾರೋದು ಬೇಕಾಗಿಲ್ಲ, ನೀವು ಆರೋಗ್ಯ ಇರಬೇಕಂದ್ರೆ ಒಂದು ದೇಸಿ ಹಸು ಸಾಕ್ಬೇಕು. ಹಾಲು ನಾವು ಉಣಬೇಕು, ಹಾಲಿಂದ ಸಾಕಷ್ಟು ಪ್ರೋಟೀನ್ಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕರವಾದ ಬದುಕನ್ನು ಸಾಗಿಸಬಹುದು. ಬಹಳಷ್ಟು ವಿಚಾರಗಳನ್ನು ಹೇಳಿದ್ರಿ ಶಿವಾಜಿ ಪವಾರ್ ಅವರೇ. ಯಾಕಂತಂದ್ರೆ ಈಗ ಇರುವಂತಹ ಒಂದು ಭೂಮಿಯನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಮೇಂಟೈನ್ ಮಾಡಕ್ ಆಗದಿದ್ರು ಕೂಡ ನಮ್ಮ ಪಿತ್ರಾರ್ಜಿತ ಆಸ್ತಿ 2 ಎಕರೆ ಆಗಿರ್ಬೋದು, 8 ಎಕರೆ ಆಗಿರ್ಬೋದು, 10 ಎಕರೆ ಆಗಿರ್ಬೋದು, ಇದನ್ನ ವ್ಯವಸ್ಥಿತವಾಗಿ ತಾವು ಹೇಳಿದ ಹಾಗೆ ಅಥವಾ ತಾವೇನ್ ಮಾಡಕತ್ತೀರಿ? ಈಗ 2 ಎತ್ತಿದವೆ, 1 ಆಕಳಿದಾವೆ, 2 ಹೋರಿಕರೆಗಳಿದಾವೆ, ಜೊತೆಗೆ 4 ಟಗರಮರಿಗಳಿದಾವೆ, 100-150 ಕೋಳಿ ಸಾಕಾಣಿಕೆ ಇದೆ. ಬೇರೆ ಬೇರೆ ಪದ್ಧತಿಗಳನ್ನು ತಾವು ಈಗ ವಿಶ್ವವಿದ್ಯಾಲಯ ಜೊತೆ ತಾವು ಸಂಪರ್ಕವಾಗಿ ಇಟ್ಕೊಂಡು ಈಗ ಕುಡಿಚೂಟದಾಗಿರ್ಬೋದು, ಗೊಬ್ಬರ ನೀಡುವಂತಹ ಒಂದು ಪ್ರಮಾಣ ಆಗಿರ್ಬೋದು, ಸ್ಪ್ರೇ ಮಾಡುವಂತಹ ಒಂದು ವಿಧಾನ, ಇವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದರೆ ಖಂಡಿತ ಕೃಷಿ ಲಾಭ ಆಗ್ತದೆ, ನಮಗೆ ಒಂಚೂರು ಉಳಿತದೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಗಮನ ಹರಿಸಲಿ ಅಂತ ಹೇಳ್ತಾ ಸಾಕಷ್ಟು ಒಂದು ವೈಜ್ಞಾನಿಕ ವಿಚಾರಗಳನ್ನು ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡ್ರಿ. ನಿಮ್ಮ ಕೃಷಿ ಈ ವರ್ಷ ಚೆನ್ನಾಗಿ ಮಳೆ ಆಗ್ತಾ ಇದೆ, ಎಲ್ಲ ಬೆಳೆಗಳು ನಾವು ನೋಡಿದ ಹಾಗೆ ಒಳ್ಳೆಯ ಆರೋಗ್ಯಕರವಾಗಿದ್ದಾವೆ, ಒಳ್ಳೆಯ ಇಳುವರಿಯನ್ನು ನೀಡಬಹುದಾದಂಥ ಒಂದು ಆಶಾದಾಯಕ ಆಶೆಯನ್ನು ಇದೆ. ಅದರ ಜೊತೆಗೆ ಒಳ್ಳೆಯ ರೇಟ್ ನಮಗೆ ಸಿಕ್ಕರೆ, ಒಳ್ಳೆಯ ಒಂದು ಇಳುವರಿ ಪಡೆದು ನಾವು ಈ ವರ್ಷ ಚೆನ್ನಾಗಿ ನಾವು ಬದುಕಬಹುದು. ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಶಿವಾಜಿ ಪವಾರ್ ಅವರು ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜೇವರ್ಗಿ ತಾಲೂಕಿನ ನೀರಲ್ಕೊಡ ಗ್ರಾಮದ ಶಿವಾಜಿ ಪವಾರ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಸಂದರ್ಶಿಸಿದವರು ಅಮರೀಶ್ ಹಾಶಿಯಾಳ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31.4 ರಿಂದ

ನುಗ್ಗೆ ಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟ ಸುಧಾರಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತರಿಗೆ ಈ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಕೇಳುಗರೆ, ನಾಳೆ ಸಂಜೆ 6:51 ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ದೇವದುರ್ಗ ತಾಲೂಕಿನ ಹೊನಡಿಗೆ ಗ್ರಾಮದ ದೇವರಾಜ್ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಿರಿ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರೇಹಣಿಗೆ ಗ್ರಾಮದ ಬಸಪ್ಪ ಬಳ್ಳಾರಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳುವಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:41:45. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಕುಷ್ಟಗಿ ತಾಲೂಕಿನ ತಗ್ಗಿಹಳ ಗ್ರಾಮದ ರಾಮಪ್ಪ ಮತ್ತು ಬಸಪ್ಪ ಮತ್ತು ಸಂಗಡಿಯರಿಂದ ಚೌರಿಕಿ ಪದಗಳು. ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳ ರಘುರಾಮ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳ ರಘುರಾಮ ಒಂದ ತಿಂಗಳ ಬಾಲಿ ಒಂದೇನು ಬಯ ಚಾಳ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳು ರಾಮ ರಾಮ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳು ರಾಮ ರಾಮ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳ ರಘುರಾಮ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳ ರಘುರಾಮ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳು ರಾಮ ರಾಮ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳು ರಾಮ ರಾಮ ಎರಡು ತಿಂಗಳ ಬಾಳಿ ಎರಡೆಯನ್ನು ಮಡಿದ್ದಾಳೆ ದೇವಿ ಎಡಗೈಯ ಉಪ್ಪುವ ಎಳವಣಸಿಕಾಯೇ ರಾಮ ರಾಮ ಹೌದಮ್ಮ ಎಡಗೈಯ ಉಪ್ಪುವ ಎಳವಣಸಿಕಾಯೇ ರಾಮ ರಾಮ ಎಡಗೈಯ ಉಪ್ಪುವ ಎಳವಣಸಿಕಾಯೇ ಅರಗುರಾಮ ಎಡಗೈಯ ಉಪ್ಪುವ ಎಳವಣಸಿಕಾಯೇ ಅರಗುರಾಮ ಎಡಗ ತಿಂಗಳ ಮಾಡಿ ನಾಟ್ಯರು ಮಡಿತಾಳೆ ದೇವಿ ಕಾಕಿಯ ಅಣ್ಣ ಏಕಯ್ಯ ತುಂಬಾ ರಾಮ ರಾಮ ಕವಳಿಯ ಅಣ್ಣ ಏಕಯ್ಯ ತುಂಬಾ ರಾಮ ಕಾಕಿಯ ಅಣ್ಣ ಏಕಯ್ಯ ತುಂಬು ರಾಮ ರಾಮ ಕವಳಿಯ ಅಣ್ಣ ಏಕಯ್ಯ ತುಂಬು ರಾಮ ರಾಮ ಕಾಕಿಯ ಅಣ್ಣ ಏಕಯ್ಯ ತುಂಬಾ ರಾಮ ತುಂಬಾ ತಿಂಗಳ ಬಾಲಿ ಐದೇನು ಬಯಸಾಳ ದೇವಿ ಪೈದ ಮಲ್ಲಿಗೆಯ ಏನೇ ದಂಡೆ ರಾಮ ಪೈದ ಮಲ್ಲಿಗೆಯ ಏನೇ ದಂಡೆ ರಘುರಾಮ ಪೈದ ಮಲ್ಲಿಗೆಯ ಏನೇ ದಂಡೆ ರಾಮ ಪೈದ ಮಲ್ಲಿಗೆಯ ಏನೇ ದಂಡೆ ಮಲ್ಲಿಗೆಯ ಏನೇ ದಂಡೆ ಅರಗುರಾಮ ಪೈದ ಮಲ್ಲಿಗೆಯ ಏನೇ ದಂಡೆ ಅರಗುರಾಮ ಆರು ತಿಂಗಳ ಬಾಲಿ ಆರೇನು ಬಯಸಾಳ ದೇವಿ ಆರು ಗುರುಬಾನ ಏಕ್ಯನಿ ಮೊಸರು ರಾಮ ರಾಮ ಆರು ಗುರುಬಾನ ಏಕ್ಯನಿ ಮೊಸರು ಅರಗುರಾಮ ಆರು ಕುದುಬಾನ ಏಕ್ಯನಿ ಮೊಸರು ಅರಗುರಾಮ ಆರು ಕುದುಬಾನ ಏಕ್ಯನಿ ಮೊಸರು ಅರಗುರಾಮ ಏಳು ತಿಂಗಳ ಬಾಲಿ ಏನು ಬಯಸಾಳ ದೇವಿ ಹೇಳಿ ಕಳಿದಾಳ ಎತ್ತವರಿಗೆ ರಾಮ ಹೇಳಿ ಕಳಿದಾಳ ಎತ್ತವರಿಗೆ ಅರಗುರಾಮ ಹೇಳಿ ಕಳಿದಾಳ ಎತ್ತವರಿಗೆ ರಾಮ ರಾಮ ಹೇಳಿ ಕಳಿದಾಳ ಎತ್ತವರೂರು ರಾಮ ರಾಮ ಹೇಳಿ ಕಳಿದಾಳ ಎತ್ತವರಿಗೆ ಅರಗುರಾಮ ಹೇಳಿ ಕಳಿದಾಳ ಎತ್ತವರಿಗೆ ಅರಗುರಾಮ ಎಷ್ಟ ತಿಂಗಳ ಬಾಲಿ ಎಷ್ಟೇನು ಬಯಸಾಳ ದೇವಿ ಸಂಖ್ಯೆಯ ಲಕ್ಕಿಯ ಏಪಡ ತುಪ್ಪ ರಾಮ ರಾಮ ಸೊಂಟಿಯ ಲಕ್ಕಿಯ ಏಪಡ ತುಪ್ಪು ರಾಮ ರಾಮ ಸಂಖ್ಯೆಯ ಲಕ್ಕಿಯ ಏಪಡ ತುಪ್ಪ ರಾಮ ಸಂಖ್ಯೆಯ ಲಕ್ಕಿಯ ಏಪಡ ತುಪ್ಪ ರಾಮ ಒಂಬತ್ತು ತಿಂಗಳಿಗೆ ತುಂಬ್ಯಾವ ದಿನಮಾನ ದೇವಿ ಸಂದು ಸಂದಲ್ಲ ಏಸವ ಬ್ಯಾನೆ ರಾಮ ರಾಮ ಸಂದು ಸಂದಲ್ಲ ಏಸವ ಬ್ಯಾನೆ ಅರಗುರಾಮ ಸಂದು ಸಂದಲ್ಲ ಏಸವ ಬ್ಯಾನೆ ರಾಮ ರಾಮ ಸಂದು ಸಂದಲ್ಲ ಏಸವ ಬ್ಯಾನೆ ರಾಮ ರಾಮ ಸಂದು ಸಂದಲ್ಲ ಏಸವ ಬ್ಯಾನೆ ಅರಗುರಾಮ ಸಂದು ಸಂದಲ್ಲ ಏಸವ ಬ್ಯಾನೆ ಅರಗುರಾಮ ಸಂದ ಸಂದಿಗೆಲ್ಲ ಸೋಬೇನೆ ಎಲ್ಲಮ್ಮ ದೇವಿ ಜಾಂಡ ಇಟ್ಟು ಅಯ್ಯೇ ಜಡುದಾಗ ರಾಮ ರಾಮ ಜಾಂಡ ಇಟ್ಟು ಅಯ್ಯೇ ಜಡುದಾಗ ರಾಮ ಜಾಂಡ ಇಟ್ಟು ಅಯ್ಯೇ ಜಡುದಾಗೋ ರಾಮ ರಾಮ ಜಾಂಡ ಇಟ್ಟು ಅಯ್ಯೇ ಜಡುದಾಗೋ ರಾಮ ರಾಮ ಜಾಂಡ ಇಟ್ಟು ಅಯ್ಯೇ ಜಡುದಾಗ ರಾಮ ರಾಮ ಜಾಂಡ ಇಟ್ಟು ಅಯ್ಯೇ ಜಡುದಾಗ ರಾಮ ರಾಮ ಪರಶುರಾಮಣ್ಣ ಹುಟ್ಟಿ ಬಂದಾನ ರಾಮ ರಾಮ ಬಾಲುರಾಮಣ್ಣ ಹುಟ್ಟಿ ಬಂದಾನ ರಘುರಾಮ ಪರಶುರಾಮಣ್ಣ ಹುಟ್ಟಿ ಬಂದಾನೋ ರಾಮ ರಾಮ ಬಾಲುರಾಮಣ್ಣ ಹುಟ್ಟಿ ಬಂದಾನೋ ಪರಶುರಾಮಣ್ಣ ಬಂದಾನ ರಘುರಾಮ ಬಾಳು ರಾಮಣ್ಣ ಬಂದಾನ ರಘುರಾಮ ಕಾಣಿ ಎಲ್ಲಿ ಕಾಣಿ ಎಲ್ಲಿ ಕಾಣಿ